ಆತ್ಮೀಯ ರೈತ ಬಾಂಧವರೇ ಹಾಗೂ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಕೇಳುಗರೇ, ಇವತ್ತು ನಮ್ಮ ಜೊತೆ ಬಿಎಂ ಶಿವಪ್ಪ ಅವರಿದ್ದಾರೆ. ಇವರು ಬೀಕನಹಳ್ಳಿ ಗ್ರಾಮ, ಚಿಕ್ಕಮಗಳೂರು ಜಿಲ್ಲೆ, ಚಿಕ್ಕಮಗಳೂರು ತಾಲೂಕ. ಇಲ್ಲಿನ ಒಬ್ಬ ಸಣ್ಣ ರೈತರಿದ್ದಾರೆ. ಬನ್ನಿ ಈಗ ಇವರಿಂದ ಮಾಹಿತಿ ಪಡ್ಕೊಳ್ಳೋಣ, ಯಾವ ರೀತಿಯಿಂದ ಇವರು ಯಾವ ಬೆಳೆಗಳನ್ನ ಬೆಳೆದು ಕೃಷಿ ಜೀವನವನ್ನ ಸಾಗಿಸ್ತಾ ಇದ್ದಾರೆ ಅಂತ ಅನ್ನೋದನ್ನ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ ನಮಸ್ಕಾರ ಸರ್. ನಮಸ್ಕಾರ. ಹೇಳಿ, ಎಷ್ಟು ವರ್ಷದಿಂದ ತಾವು ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದೀರಾ? ನಾವು ಆದಿ ಕಾಲದಿಂದಲೂ ನಮ್ದು ಕೃಷಿನೇ, ಆವಾಗಲಿಂದಲೂ ಕೃಷಿ ಮಾಡ್ತಾ ಇದೀವಿ. ನಮ್ಮಲ್ಲಿ ತರಕಾರಿ ಬೆಳೆ, ಆಲೂಗೆಡ್ಡೆ, ಬೀನ್ಸು, ಬಟಾಣಿ ಮುಂಗಾರು ಬೆಳೆ, ಆಮೇಲೆ ಹಿಂಗಾರು ಅದ್ರ ಕೂಳೆಗೆ ರಾಗಿ, ಜೋಳ, ಇತರೆ ಬೆಳೆಗಳು ಬೆಳಿತೀವಿ. ಎಷ್ಟು ಎಕರೆ ಜಮೀನು ಹೊಂದಿದ್ರಿ? ನಮ್ದಿರೋದು 1 ಎಕರೆ 5 ಗುಂಟೆ ಇದೆ. ಇದರಲ್ಲಿ ಎಲ್ಲ ವಿವಿಧ ಬೆಳೆಗಳನ್ನ ಬೆಳಿತೀರಿ? ಎಲ್ಲ ವಿವಿಧ ಏನಿಲ್ಲ, ಒಂದೊಂದೇ ಬೆಳೆ ಮಾಡ್ತೀವಿ, ಅದರಲ್ಲಿ ಬಂದಿದ್ರಲ್ಲಿ ನಾವು ಮಾಡ್ಕೊಳ್ಳೋದು. ವರ್ಷ ಪೂರ್ತಿ ಬೆಳಿತೀರಾ? ವರ್ಷ ಈಗ ಮುಂಗಾರು, ಈಗ ಮಳೆ ಬರೋದು ಕಾಯ್ತಾ ಇದೀವಿ. ಮಳೆ ಬಂದ ತಕ್ಷಣ ಬಿತ್ತನೆ ಮಾಡ್ಕೊಂಡು. ಈಗ ನೀರಿನ ವ್ಯವಸ್ಥೆ ಏನಾದ್ರೂ ಐತಾ? ನೀರಿನ ವ್ಯವಸ್ಥೆ ಇಲ್ಲ, ಮಳೆ ಆಶ್ರಿತ. ಏನ್ ಬೆಳೆ ಬೆಳಿತೀರಾ ಮುಂಗಾರಿನಲ್ಲಿ? ಮುಂಗಾರಲ್ಲದೆ ತರಕಾರಿ, ಆಲೂಗಡ್ಡೆ, ಎಲ್ಲ ತರಕಾರಿನು ಬೆಳಿತೀವಿ, ಆಲೂಗಡ್ಡೆನು ಬೆಳಿತೀವಿ. ಮೇನ್ ನಮ್ಮಲ್ಲಿ ಆಲೂಗಡ್ಡೆನೆ ಜೋರು. ಈಗ ಅದೊಂದು ಸ್ವಲ್ಪ ತೊಂದರೆ ಕೊಡ್ತಾ ಇದೆ, ಅಂಗಮಾರಿ ಬಂದು ಹಂಗ ಭಯ ಆಗತ್ತೆ. ಈಗ ಬೇರೆ ಬೆಳೆ ಮಾಡ್ತೀವಿ, ಮಳೆಗಾಲದ್ದು ಸ್ವಲ್ಪ ತೊಂದರೆ ಆಗತ್ತೆ, ಆದ್ರೆ ಅದರಲ್ಲೇ ಕಷ್ಟಪಟ್ಟು ಏನೇನೋ ಜೀವನ ಮಾಡ್ತೀವಿ. ಈಗ ಮತ್ತೆ ಹೆಚ್ಚಿನ ಒಂದು ವಿಸ್ತರಣೆ ಮಾಡುವ ಒಂದು ಏನಾದ್ರೂ ಯೋಜನೆ ಇದೆಯಾ? ಜಮೀನಿನ ವಿಸ್ತರಣೆ ಮಾಡ್ಕೊಂಡ್ಬಿಟ್ಟು ಇನ್ನು ಮಾಡ್ಬೇಕು ಜಾಸ್ತಿ ಕೃಷಿ. ಜಮೀನ್ ಮಾಡ್ಬೇಕು ಅಂತ ಆಸೆ ಇದೆ, ಆದ್ರೆ ಈಗ ವಾತಾವರಣಗಳು ಇದರಿಂದ ತೊಂದರೆಯಿಂದ ಮಾಡಕ್ ಅವಕಾಶ ಆಗಲ್ಲ. ಅಂದ್ರೆ ಯಾವಾಗ್ಲೂ ಮಳೆ ಬರೋದು, ಯಾವಾಗ ಹೋಗೋದು, ಈ ತರದ್ದು ವಾತಾವರಣ ಒಂದು ಏರುಪೇರಿನಿಂದ ಸಮಸ್ಯೆ ಆಗ್ತದೆ ಅಂತ ಹೇಳ್ತಾ ಇದ್ದೀರಾ? ಸಮಸ್ಯೆ ಅದರಿಂದಲೂ ಏರುಪೇರು ಆಗುತ್ತೆ. ಆಮೇಲೆ ನಾವು ಬೆಳೆದ ಬೆಳೆಗೂ ನಮಗೆ ಸರಿಯಾದ ಬೆಲೆ ಇಲ್ಲ. ಒಂದ್ ರೀತಿ ನಮಗೆ ರೈತರು ತೊಂದರೆ ಇಲ್ಲ. ಏನ್ ಮಾಡ್ಬೇಕಂತ ಹೇಳ್ತೀರಾ? ಬೆಲೆ ಇಲ್ಲ ಅಂತ ಹೇಳಿ ಸರ್ಕಾರದಿಂದ ಏನ್ ತಮಗೆ ನೆರವು ಸಿಗ್ಬೇಕಂತ ಹೇಳ್ತೀರಾ? ನಿಗದಿತ ಬೆಲೆ ಸಿಕ್ಕಿದ್ರೆ ನಾವು ಕಷ್ಟಪಟ್ಟಿದ್ದಕ್ಕೂ ಒಂದ್ ದಾರಿ ಇರುತ್ತೆ. ಇಲ್ಲ ಯಾವ ತರದಲ್ಲಾರು ನಾವು ರೈತರು ಹೊಡ್ತಾ ತಿಂತೀವಿ. ಇದು ನಮ್ದು ಮಳೆಗಾಲದ ಆಶ್ರಯ. ಮಳೆ ಇಲ್ಲದೆ ಮಳೆಲ್ ಹೊಡ್ತಾ ತಿಂತೀವಿ, ಇಲ್ಲ ಅಂತಂದ್ರೆ ರೇಟಲ್ಲಿ ಹೊಡ್ತಾ ತಿಂತೀವಿ. ರೇಟಲ್ಲಿ ಈಗ ಮಳೆ ಇಲ್ಲ ಅಂತಂತ ಹೆಂಗೋ ಹಂಗೋ ಯಾರ ಹತ್ರ ಸಾಲ ಸೂಲ ಮಾಡಿ ಬೆಳೆ ಹಾಕಿರ್ತೀವಿ. ಬೆಳೆ ಹಾಕಾದ್ಮೇಲೆ ಕೊನೆಗೆ ಒಂದು ಏನು ಈಗ ಇದಕ್ಕೆ ಒಂದು ಬೆಲೆ ಸಿಗ್ಲಿಲ್ಲ ಅಂತಂತಂದ್ರೆ ಅದಕ್ಕೂ ಅಲ್ಲೂ ಕೂಡ ಸಮಸ್ಯೆ. ಬೆಳೆನು ಬಂಪರ್ ಬೆಳೆ ಬೆಳೆದ್ರು ನಮಗೆ ಬೆಲೆ ಸಿಗ್ಲಿಲ್ಲ ಅಂದ್ರೆ ಮತ್ತು ತೊಂದ್ರೆನೇ. ಸೊ ಹೀಗಾಗಿ ಸಣ್ಣ ರೈತರಿಗೆ ತುಂಬಾ ಕಷ್ಟ ಇದೆ ಅಂತ ಹೇಳ್ತೀರಾ? ಸಣ್ಣ ರೈತರಿಗೆ ಅಂತಲ್ಲ, ಎಲ್ಲಾ ರೈತರಿಗೂ ತೊಂದರೆ ಇದೆ. ನಮ್ ಸಣ್ಣದಂಗ ದೊಡ್ಡರಿಗೂ ಹಂಗೆ. ಅವ್ರು ನಮಗಿಂತ ಹೆಚ್ಚಿನ ಇನ್ವೆಸ್ಟ್ ಮಾಡಿ ಅವರು ರಿಸ್ಕ್ ತಾಂಡ್ ಮಾಡಿರ್ತಾರೆ. ಅವ್ರಿಗೂ ಒಳ್ಳೆ ಬೆಳೆ ಬಂದಾಗ ಬೆಲೆ ಸಿಗ್ಲಿಲ್ಲ ಅಂದ್ರೆ ಅವ್ರಿಗೂ ತೊಂದರೆನೆ. ಇದ್ರ ಜೊತೆಗೆ ಹೈನುಗಾರಿಕೆಗೆ ಮನೆಗೋಸ್ಕರ ಏನಾದ್ರು ದನಗಳು ಸಾಕ್ತಾ ಇದ್ದೀರಾ? ದನಗಳಿದಾವೆ, ನಮ್ಗೆ ಗೊಬ್ಬರಕ್ಕೆ ಬೇಕು, ಹಸುಗಳು ಇಟ್ಕೊಂಡಿರ್ತೀವಿ ಒಂದೆರಡು. ಈಗ ಅವನ್ನು ಸಾಕೋದು ಭಾರಿ ಕಷ್ಟ ಐತಿ. ಈಗ ಸದ್ಯ ನಿಮ್ಮ ಹತ್ರ ಐತಾ ಹಸು? ಹಸು ಇದಾವೆ. ಎಷ್ಟು? 2 ಇದಾವೆ ಮನೆಗೋಸ್ಕರನೆ. ಮನೆಗೆ, ಅದ್ರಲ್ಲಿ ಉಳಿದಿದ್ದು ಒಂಚೂರು ಮಿಕ್ಕಿದ್ದು ನಮ್ ಜೀವನಕ್ಕೂ ವ್ಯವಸ್ಥೆ ಆಗ್ತವೆ. ಈಗ ಬೀಕನಹಳ್ಳಿ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳಿಗೆ ಬಂದ್ರೆ ರಸ್ತೆ ಆಗಿರ್ಲಿ, ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಲಿ, ಚರಂಡಿಯ ಒಂದು ವ್ಯವಸ್ಥೆ ಆಗಿರ್ಲಿ, ಪಕ್ಕ ಮನೆಗಳ ಒಂದು ವ್ಯವಸ್ಥೆ ಆಗಿರ್ಲಿ, ಪಶು ಆಸ್ಪತ್ರೆ ಆಗಿರ್ಲಿ, ಮನುಷ್ಯರಿಗೆ ಬರ್ತಕ್ಕಂಥ ಕಾಯಿಲೆಗೆ ಮನುಷ್ಯರ ಆಸ್ಪತ್ರೆ ಆಗಿರ್ಲಿ, ಜೊತೆಗೆ ಒಂದು ಕೃಷಿ ಉತ್ಪನ್ನ ಸಹಕಾರ ಸಂಘ ಆಗಿರ್ಲಿ, ಆಮೇಲೆ ಹಾಲು ಉತ್ಪಾದಕರ ಸಂಘ ಆಗಿರ್ಲಿ, ಅಂಗನವಾಡಿ ಆಗಿರ್ಲಿ, ಇನ್ನು ಕೆಲವು ಏನು ಮೂಲಭೂತ ಸೌಕರ್ಯಗಳು ಯಾವ ರೀತಿಯಿಂದ ಇದಾವೆ ಅಂತ ಹೇಳ್ತೀರಾ ನಿಮ್ಮೂರಲ್ಲಿ? ಎಲ್ಲಾ ಸೌಕರ್ಯನು ಇದೆ. ಅದು ನೀರಿಂದು, ಮನೆ ನೀರಿಂದು ಭಾರಿ ತೊಂದರೆಯಲ್ಲಿದೆ. 3 ದಿನಕ್ಕೆ 2 ದಿನಕ್ಕೆ ನೀರು ಬಿಡ್ತಾರೆ. ಕುಡಿಯೋ ನೀರು ಮನೆ ಬಳಸ ನೀರಿಗೆ, ಅದ್ ನೀರಿಂದ ಒಂದು ಭಾರಿ ತೊಂದರೆ. ಇದು ಯಾವಾಗ್ಲೂ ಹೀಗೇನಾ? ಈಗ ನಾವು ಸುಮಾರು ವರ್ಷದಿಂದ ನೋಡ್ತದೆ ಹಿಂಗೆ. ಅಲ್ಲ, ಮಳೆಗಾಲ, ಚಳಿಗಾಲ, ಬೇಸಿಗೆ? ಮಳೆಗಾಲ, ಚಳಿಗಾಲ ಅದು ವಾತಾವರಣ, ಅದು ಸಪರೇಟ್. ಆದ್ರೆ ನೀರಿಂದ ಇದೇ ಪ್ರಾಬ್ಲಮ್. ಮಳೆ ಜಾಸ್ತಿ ಆದ್ರೂ ಏನು ಇದು ಸಮಸ್ಯೆ ನೀಗಿಲ್ಲ? ಇನ್ನು ಸಮಸ್ಯೆ ನೀಗಿಸಿಲ್ಲ. ಇದರ ಬಗ್ಗೆ ಊರಿನ ಒಂದು ಪ್ರಮುಖರಲ್ಲಿ, ಮುಖಂಡರಲ್ಲಿ ವಿಚಾರಿಸಿದ್ರಾ? ಅದು ಎಲ್ಲರಿಗೂ ಗೊತ್ತಿದೆ, ಆದ್ರೂ ಅದನ್ನ ಯಾಕೆ ಸಾಲ್ವ್ ಮಾಡ್ತಾರೆ ನಮಗೆ ಅರ್ಥ ಆಗ್ತಾ ಇಲ್ಲ. ಟೌನ್ ಹತ್ರದಲ್ಲೇ ಇದೀವಿ, ಆದ್ರೂ ಅದನ್ನ ಸಾಲ್ವ್ ಮಾಡಕ್ಕಾಗಿಲ್ಲ. ಇನ್ನು 2 ದಿನಕ್ಕೆ 3 ದಿನಕ್ಕೆ 1 ದಿನ ನೀರು ಬಿಡೋದು ಪ್ರಾಬ್ಲಮ್. ಅಂದ್ರೆ ಈಗ ಚಿಕ್ಕಮಗಳೂರಿಗೆ ಎಷ್ಟು ದೂರ ಆಗುತ್ತೆ ನಿಮ್ಗೆ? ಚಿಕ್ಕಮಗಳೂರಿಗೆ 4 ಕಿಲೋಮೀಟರ್ ಆಗುತ್ತೆ. 4 ಕಿಲೋಮೀಟರ್ ಅಂದ್ರೆ ಜಿಲ್ಲೆಗೆ ಹತ್ರನೇ ಇದ್ದೀರಾ? ಜಿಲ್ಲೆ ಹತ್ರ ಅಲ್ಲ, ನಾವು ಟೌನ್ ಸೆಂಟರ್ ಅಲ್ಲೇ ಇದೀವಿ. ಆ ಕಡೆನೂ ಟೌನ್, ಈ ಕಡೆನೂ ಟೌನ್, ನಾವು ಮಧ್ಯದಲ್ಲಿ ಇದೀವಿ. ಆದ್ರೂ ವ್ಯವಸ್ಥೆ ನೀರಾವರಿ ಭಾರಿ ತೊಂದರೆ, ನೀರಿನ ತೊಂದರೆ ಆಗಿದೆ. ಈಗ ಕಡು ಬೇಸಿಗೆಯಲ್ಲಿ ಆತರದ್ದು ಹೋದ ವರ್ಷ ಏನೋ ಸಮಸ್ಯೆ ಆಗಿತ್ತ? ಇದು ಮಾಮೂಲಿ ಪ್ರಾಬ್ಲಮ್. ಇದು ಯಾವಾಗ್ಲೂ ಪ್ರಾಬ್ಲಮ್ ಇರೋದು. ಇದು ನೀರು ಮಳೆ ಬರ್ಲಿ ಬಿಡ್ಲಿ ಅದು ಮಾಮೂಲಿ ಆಗ್ಬಿಟ್ಟಿದ್ದವ್ರಿಗೆ. ಕೇಳಿದ್ರೆ ಹಂಗಾಗ್ತೈತಿ ಹಿಂಗಾಗ್ತೈತಿ ಏನಾರ ಒಂದ್ ರೀಸನ್ ಕೊಡ್ತಾರೆ, ನಾವೇನು ಮಾಡಂಗಿಲ್ಲ. ಈಗ ಕೃಷಿ, ನಿಮ್ಮ ಒಂದು ಕೃಷಿ ಒಂದು ಇದರಲ್ಲಿ ನಿರ್ವಹಣೆಯಲ್ಲಿ ಆಲೂಗಡ್ಡೆನೆ ಪ್ರಮುಖ ಬೆಳೆ ಅಂತ ಹೇಳಿದ್ರಿ. ಈಗ ಇದ ಗೊಬ್ಬರಕ್ಕೆ ಬಂದ್ರೆ ಯಾವ ರೀತಿಯಿಂದ ಸರ್ಕಾರಿ ಗೊಬ್ಬರ ಹಾಕ್ತಿರೋ ಇಲ್ಲ ಮನೆ ಗೊಬ್ಬರನ? ಮನೆ ಗೊಬ್ಬರನೇ ಜಾಸ್ತಿ ಬಳಸೋದು. ಈಗ ಸರ್ಕಾರಿ ಗೊಬ್ಬರ ಹಾಕ್ಲಿಲ್ಲ ಅಂದ್ರೆ ಬೆಳೆ ಬರಲ್ಲ. ಲೈಟ್ ಆಗಾರ ಹಾಕ್ಬೇಕು, ಲೈಟ್ ಆಗಿ ಹಾಕ್ಬೇಕಂತ ಹೇಳ್ತೀರಾ? ನಾವು ಎಷ್ಟೇ ಹೊರಮಣ್ಣು ದನಿನ ಗೊಬ್ಬರ ಎಲ್ಲಾ ವರ್ಕ್ ಮಾಡಿದ್ರು ಅದ್ರ ಜೊತೆ ಸ್ವಲ್ಪ ನಾರು ಸೀಮೆ ಗೊಬ್ಬರ ಬಿಡ್ಬೋದು. ಸೀಮೆ ಗೊಬ್ಬರ ಬಿದ್ದ್ರೆ ಅದಕ್ಕೆ ಸ್ವಲ್ಪ ಪುಷ್ಟಿ ಬರುತ್ತೆ ಅಂತ ಹೇಳ್ತೀರಾ? ಆಮೇಲೆ ಬೆಳೆ ಕೈಗೆ ಸಿಗುತ್ತೆ, ಬೆಳೆನು ಬಂಪರ್ ಬೆಳೆ ಬರುತ್ತೆ. ಆದ್ರೆ ಈಗ ನಾವು ಅದನ್ನ ಅವಾಯ್ಡ್ ಮಾಡ್ಬೇಕು ಅಂತಂದ್ರೆ ನಾವು ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ಅದನ್ನ ಬಳಸ ಇಲ್ಲಿ ಸ್ವಲ್ಪ ಅವಾಯ್ಡ್ ಆದ್ರೂ ನಾವು ತಡ್ಕೊಳ್ಳೋ ಶಕ್ತಿ ಇರಬೇಕು. ಈ ಬೆಳೆ ಒಂಚೂರು ಕಮ್ಮಿ ಆದ್ರೂ ತಡ್ಕಂತೀವಿ ಅನ್ನೋದಾದ್ರೆ ಸೀಮೆ ಗೊಬ್ಬರ ಬಳಸ್ದಂಗು ಇರ್ಬೋದು. ಆದ್ರೆ ಈಗ ಬರೀ ಈ ಗೊಬ್ಬರದಲ್ಲೇ ಬರುತ್ತೆ ಅಂತ ಇಲ್ಲಿಗೆ, ಯಾಕೆಂತಂದ್ರೆ ಈಗ ತೋರಿಸ್ಬಿಟ್ಟಿದೀವಲ್ಲ ಅದನ್ನ, ಸ್ವಲ್ಪ ನಾರ ಮಿಕ್ಸ್ ಮಾಡ್ಲೇಬೇಕು. ಹೌದು ಹೌದು ಹೌದು, ಬರೀ ಸಾವಯವ ಗೊಬ್ಬರದಲ್ಲಿ ಬೆಳಿಬಹುದು, ಬೆಳೆದ್ರೆ ಇಳುವರಿ ಕಡಿಮೆ ಆಗಿರುತ್ತೆ. ಈಗ ಅಂದ್ಮೇಲೆ ಸಣ್ಣ ರೈತರಿಗೆ ಇದು ಸ್ವಲ್ಪ ಹೊಡೆತ ಬಿಡ್ತದೆ ಅಲ್ವಾ? ಈಗ ಯಾಕೆಂತಂದ್ರೆ ಅದ್ರ ಮೇಲೆ ಅಲ್ಪ ಸ್ವಲ್ಪ ಇರುತ್ತೆ, ಅದರಲ್ಲೂ ನಾವು ಅದನ್ನ ಅವಾಯ್ಡ್ ಮಾಡ್ಕೊಂಡ್ರೆ ಅದು ಇರಲ್ಲ, ಅದು ಇರಲ್ಲ. ಹಂಗಾಗಿ ಅಲ್ಪ ಸ್ವಲ್ಪ ನಾರ ಮಿಕ್ಸ್ ಮಾಡ್ಕೊಂಡು ಕೆಲಸ ಮಾಡ್ಲೇಬೇಕು. ಈ ಮೇವಿನ ಒಂದು ನಿರ್ವಹಣೆಗೆ ಬಂದ್ರೆ ಜಮೀನಲ್ಲಿ ಬೆಳೆದಕ್ಕಂತ ಏನು ಸಿಗುತ್ತೆ ಅದನ್ನ ಉಪಯೋಗಿಸ್ತಿರೋ ಇಲ್ಲ ಹೊರಗಡೆ ಕೂಡ ತಗೊಳ್ತೀರಾ? ನಮ್ದು ಎಷ್ಟು ಬರುತ್ತೋ ಅಷ್ಟು ಸಾಲದೇ ಬಂದಿದ್ದು ಹೊರಗಡೆ ಕೊಂಡ್ಕೊಳ್ಳೇಬೇಕು, ಅಷ್ಟರಲ್ಲೇ ಆಗಲ್ಲ. ಈಗ ನಾವು ಹಸುಗಳು ಸಾಕೋದಷ್ಟು ಸುಲಭ ಇಲ್ಲ. ಹೌದು ಹೌದು, ಮೇವು ನಮ್ದೇ ಸ್ವಂತ ಆಗಂಗಿದ್ರು ಪರವಾಗಿಲ್ಲ, ಕೊಂಡು ಸಾಕೋದ್ರಿಂದ ಅದು ಪ್ರಾಬ್ಲಮ್. ಎಷ್ಟು ಇಳುವರಿ ಕೊಡ್ತದೆ? ಇದೇನು ಸ್ಥಳೀಯವಾಗಿ ಇರ್ತಕ್ಕಂತ ತಳಿಗಳ ಇಲ್ಲ ಜರ್ಸಿ? ಇಲ್ಲ ಸ್ಥಳೀಯ ಆಗಿರವೆ. ಮಲ್ನಾಡ್ ಗಿಡ್ಡನ? ಮಲ್ನಾಡ್ ಗಿಡ್ಡ ಕ್ರಾಸ್ ಮಾಡಿರೋವು. ಓಕೆ ಓಕೆ, 4-5 ಲೀಟರ್ ಬರ್ತವೆ. ಆದ್ರೆ ಈಗ ಎಲ್ಲಾ ರೀತಿ ನಾವು ಮೇಂಟೈನ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎಷ್ಟು ಹಾಲು ಕೊಡುತ್ತೆ ಬೆಳಿಗ್ಗೆ ಸಂಜೆ? ಅದೇ 4-5 ಲೀಟರ್ ಹಿಂಗ್ ಬರ್ತಾವ ಬೆಳಿಗ್ಗೆ 4 ಸಂಜೆ. ನೀವು ಯಾವ ರೀತಿಯಿಂದ ಮೇವು ಹಾಕ್ತೀರಾ ಅದ್ರ ಮೇಲೆ ಹೋಗುತ್ತೆ ಹೇಗೆ? ಮೇವು ನಾವ್ ಏನ್ ಮಾಮೂಲಿ ಮೇಂಟೈನ್ ಮಾಡೋದ್ ಮಾಡೇ ಮಾಡ್ತೇವೆ, ಡೈಲಿ ಏನ್ ಫುಡ್ ಕೊಡ್ಬೇಕು ಕೊಡ್ತೀವಿ, ಹಂಗಾಗಿ ನಡೆಯುತ್ತೆ. ಅದು ನಾವು ಅದೇನು ಚೇಂಜ್ ಮಾಡಂಗಿಲ್ಲ, ಏನಿಲ್ಲ, ಡೈಲಿ ಗೊತ್ತಿರುತ್ತಲ್ಲ, ಅದೇ ರೀತಿ ನಡೆಯುತ್ತೆ. ಇದ್ರ ಜೊತೆಗೆ ಈಗ ಹಾಲು ಉತ್ಪಾದಕ ಸಹಕಾರ ಸಂಘದಿಂದ ಫೀಡ್ ಅದು ಕೊಡ್ತಾರೆ ರಾಸುಗಳಿಗೆ, ನಿಮ್ಗೆ ಹೇಗೆ ಕೊಡ್ತಾರೆ? ಡೈರಿಗೆ ಹಾಕಿದಾಗ ಅವ್ರು ಅಲ್ಲಿ ಫೀಡ್ ಕೊಡ್ತಾರೆ, ಆ ಫೀಡ್ ಮಿಕ್ಸ್ ಮಾಡ್ತೀವಿ. ಇದು ಏನು ರಿಯಾಯಿತಿ ದರದಲ್ಲಿ ಕೊಡ್ತಾರೆ ಅಥವಾ ಸದಸ್ಯರ ಅಂತ ಹೇಳಿ ಪುಕ್ಕಟ್ಟೆ ಆಗಿ ಕೊಡ್ತಾರೆ? ಪುಕ್ಕಟ್ಟೆ ಏನ್ ಕೊಡಲ್ಲ, ರಿಯಾಯಿತಿ ದರದಲ್ಲಿ, ರಿಯಾಯಿತಿ ದರದಲ್ಲೇ ಕೊಡೋದು, ಪುಕ್ಕಟ್ಟೆ ಯಾವ್ದು ಕೊಡಲ್ಲ. ಅಲ್ಲ ಕೆಲವೊಬ್ಬರಿಗೆ ಕೆಲವೊಂದು ಸರ್ಕಾರದಿಂದ ಯಾವ್ದಾರ ಬೆನಿಫಿಟ್ ಇದ್ದಾಗ ಐಡಿಯಾ ಮಾಡ್ತಾರೆ, ಎಲ್ಲಾ ಟೈಮು ಅದು ಇರಲ್ವಲ್ಲ. ಮತ್ತೆ ಈಗ ಹೈನುಗಾರರ ಒಂದು ಕಲ್ಯಾಣಕ್ಕಾಗಿ, ಹೈನುಗಾರರ ಒಂದು ಕ್ಷೇಮಕ್ಕಾಗಿ ಈಗ ತರಬೇತಿ ಕಾರ್ಯಕ್ರಮ ಏನಾದ್ರೂ ಹಮ್ಮಿಕೊಳ್ತಾರ ನಿಮ್ಮ ಕೃಷಿ ಉತ್ಪನ್ನ ಸಹಕಾರ ಸಂಘದಿಂದ, ಇದು ಹಾಲು ಉತ್ಪಾದಕ ಸಹಕಾರ ಸಂಘದಿಂದ? ಈಗ ಸದ್ಯದಲ್ಲಿ ಯಾವ್ದು ಅಂದ್ರೆ ವ್ಯಾಕ್ಸಿನೇಷನ್ ಕೊಡೋದು ಅಥವಾ ಯಾವ್ದೋ ಒಂದು ರೋಗದ ಬಗ್ಗೆ ಮಾಹಿತಿ ನೀಡೋದು, ಅವೆಲ್ಲ ಯಾವ ಟೈಮಿಗೆ ಏನೇನ್ ಬರಬೇಕು ಎಲ್ಲ ವ್ಯವಸ್ಥೆ ಮಾಡಿ ಕಳಿಸ್ತಾರೆ. ಪ್ರಾಬ್ಲಮ್ ಇದ್ದಾಗೆಲ್ಲ ವ್ಯವಸ್ಥೆ ಮಾಡ್ತಾರೆ, ಏನು ಸಮಸ್ಯೆ ಇಲ್ಲ. ಇದು ಇಮಿಡಿಯೇಟ್ ಆ ಟೈಮಲ್ಲಿ ಎಲ್ಲದಕ್ಕೂ ವ್ಯವಸ್ಥೆ ಮಾಡ್ತಾರೆ, ಬರೀ ಒಬ್ಬರಕ್ಕೆ ಎಲ್ಲ ಇಡೀ ಊರಿಂದಕ್ಕೆ ಮಾಡ್ತಾರೆ. ಪಟ್ಟಣದ ಒಂದು ಮಧ್ಯದಲ್ಲಿ ಇದ್ದೀರಾ ಅಂತ ಹೇಳಿದ್ರಿ, ರಸ್ತೆ ಬಗ್ಗೆ ಏನು ಮಾತಾಡಂಗಿಲ್ಲ, ರಸ್ತೆ ಎಲ್ಲ ಪಕ್ಕ ಆಗಿದೆ, ಎಲ್ಲದು ಆರಾಮಿದೆ. ಆಮೇಲೆ ಈಗ ಗೋಡನ್ ಅಂತಂದ್ರೆ ಈಗ ರೈತರು ಹೆಚ್ಚಿನ ಒಂದು ಉತ್ಪಾದನೆ ಆದಾಗ ಶೇಖರಣೆ ಮಾಡ್ತಕ್ಕಂತ ವ್ಯವಸ್ಥೆ ಇದೆಯಾ? ಇಲ್ಲ, ವ್ಯವಸ್ಥೆ ಇನ್ನು ಮಾಡಿಲ್ಲ. ಕೋಲ್ಡ್ ಚೈನ್ ಅಂತ ಹೇಳ್ತೀವಿ ನಾವು, ಅಂದ್ರೆ ಶೀತಲ ಘಟಕ ಅಂತ ಹೇಳ್ತೀವಿ, ಕೋಲ್ಡ್ ಚೈನ್ ಮಾಡಿಲ್ಲ, ಆತರದೇನು ಇಲ್ಲ. ಇದು ಏನು ನಿಮಗೆ ಏನ್ ಬೇಕಂತ ಹೇಳ್ತೀರಾ ಒಂದ್ ವೇಳೆ ನೀವು ಕೋರಿಕೆ ಸಲ್ಲಿಸುವುದಾದ್ರೆ? ಈಗ ನಾನು ಹೇಳ್ಬೇಕು ಅಂತಂದ್ರೆ, ನಾವು ಬೆಳೆ ಬೆಳೆದಾಗ ಆಲೂಗಡ್ಡೆ ಬೆಳೆ ನಾವು ಮನೇಲಿ ಇಟ್ಕೊಳಕ್ ಆಗಲ್ಲ, ಅದಕ್ಕೆ ಸ್ಟೋರೇಜ್ ಇದ್ರೆ ನಮಗೆ ಅನುಕೂಲ ಆಗ್ತದೆ. ಒಂದ್ 4 ದಿವಸ ಎಲ್ಲೋ ತಾಂಡ ಗಿಡಕ್ ಆಗಲ್ಲ ನಮ್ಮ ಏರಿಯಾದಲ್ಲೇ, ಆದ್ರೆ ಆ ಟೈಪ್ ಸ್ಟೋರೇಜ್ ಮಾಡಿದ್ರೆ ಅನುಕೂಲ ಆಗತ್ತೆ. ಅವಾಗ ನಾವ್ ಯಾವ ಬೇಕಾವ ಬೆಲೆ ಬಂದು ತೆಗೆದು ಮಾರಬಹುದು. ಹೌದು ಹೌದು. ಈಗ ನಾವ್ ಹಂಗೆ ಮನೇಲಿ ಇಟ್ ಮಾಡ್ತೀವಿ ಅಂತಂದ್ರೆ ಅದ್ರಲ್ಲಿ ಡ್ಯಾಮೇಜ್ ಬರುತ್ತೆ, ಡ್ಯಾಮೇಜ್ ಬರುತ್ತೆ. 100 ಕ್ವಿಂಟಲ್ 25 ಕ್ವಿಂಟಲ್ ಡ್ಯಾಮೇಜ್ ಬರುತ್ತೆ. ಸ್ಟೋರೇಜ್ ಎಲ್ಲಾದ್ರೂ ಒಂದು ಚೂರು ಕೇಳಲ್ವಾ? ಸೊ ಅದು ಇಲ್ಲ ಅಂತ ಹೇಳ್ತೀರಾ ನಿಮ್ಮಲ್ಲಿ? ನಮ್ಮಲ್ಲಿ ಇಲ್ಲ. ಜಿಲ್ಲೆಯಲ್ಲೂ ಕೂಡ ಇಲ್ವಾ ಎಲ್ಲೂ ಆ ಒಂದು ನಿಮ್ಮ ಪರಿಸರದಲ್ಲಿ ಅಕ್ಕಪಕ್ಕದ ಒಂದು ಇದರಲ್ಲಿ? ನಾವು ಅದನ್ನ ಕೇಳಿಲ್ಲ. ಯಾಕೆ ಒಂದು ಸಂಘಟಿತವಾಗಿ ಅಂದ್ರೆ ಈಗ ನೀವು ಹೇಗೆ ಆಲೂಗಡ್ಡೆ ಬೆಳಿತೀರಾ, ಆಲೂಗಡ್ಡೆ ಬೆಳಿತಕ್ಕಂತ ರೈತರನ್ನೇ ಸೇರಿ ಇದ್ರ ಬಗ್ಗೆ ಒಂದು ಪ್ರಸ್ತಾವನೆ ಸಲ್ಲಿಸಬಹುದಾಗಿತ್ತಲ್ಲ. ಹೆಂಗ್ ಆಗ್ಬಿಟ್ಟಿದೆ ಅಂತಂದ್ರೆ ರೈತರು ಅವ್ರವ್ರ ಕೆಲಸ ಅವ್ರವ್ರ ಇದು ಮಾಡ್ತಾರೆ ಅಷ್ಟೇ, ಅಂದ್ರೆ ಅವ್ರ ಪಾಡಿಗೆ ಅವ್ರ ಅಷ್ಟೇ. ಈಗ ಅವ್ರು ಈಗ ಅದ್ರಲ್ಲಿ ನೆಮ್ಮದಿ ನೋಡ್ಕೋಬೇಕಾಗಿತ್ತು, ಅವ್ರ ಅಲ್ಲಿ ಇಲ್ಲಿ ಹೋಗೋದು ಸಂಘ ಮಾಡ್ಕೊಳ್ಳೋದು ಚರ್ಚೆ ಮಾಡೋದ್ರಿಂದ ಯಾರು ತಲೆಕೆಡಿಸೋಣಲ್ಲ ಅಲ್ಲ. ಯಾಕಂತಂದ್ರೆ ಸಂಘಟಿತವಾಗಿ ಏನಾದ್ರು ಮಾಡಿದ್ರೆ ಸ್ವಲ್ಪ ನೆಮ್ಮದಿ ನೆಮ್ಮದಿ ಅಂತಂದ್ರೆ ಒಂದೇನು ಅನುಕೂಲ ಆಗ್ಬಹುದು ನಿಮ್ಗೆ. ಆಗ್ಬಹುದು ಅಂತಂದ್ರೆ ಕೆಲವೊಂದ್ ಟೈಮ್ ಎಲ್ಲ ಹೋರಾಟ ಮಾಡಿದಾರೆ, ಆಗಿಲ್ಲ. ಹಂಗಾಗಿ ಯಾತಿ ಹೋರಾಟ, ಅಲ್ಲಿ ಹೋರಾಟ ಮಾಡಕೋ, ನಾವ್ ಇಲ್ಲೇ ವರ್ಕ್ ಮಾಡೋಣ, ಆರಾಮಾಗಿರೋಣ. ಜಮೀನಲ್ಲೇ ಹೋರಾಟ ಮಾಡೋಣ ಅಂತೀರಾ? ಸರಿ, ಏನಾಯ್ತು, ಬೆಳೆ ಇನ್ಸೂರೆನ್ಸ್ ಮಾಡಿಸಿದ್ದು, ಆ ಬೆಳೆ ಫೇಲ್ ಆದ್ರೂ ಇನ್ಸೂರೆನ್ಸ್ ಕೊಡ್ಲಿಲ್ಲ, ಕೋರ್ಟ್ಗೆಲ್ಲ ಹೋಗಿ ಬಂದು ಇವ್ರು ಬೆಳೆ ವಿಮೆ ಮಾಡಿಸಿ ಬೆಳೆ ಫೇಲ್ ಆದ್ರೂ ಕೊಡ್ಲಿಲ್ಲ ಅಂದ್ರೆ ಕೋರ್ಟ್ಗೆ ಮುಂಚಿತವಾಗಿ ಹೋಗಿ ಬಂದಿದೀವಿ. ಈಗ ಹಂಗಿದಾದಾಗ ನಾವ್ ಯಾವ ಸಂಘಟನೆ ಮಾಡ್ಕೊಂಡು ಎಲ್ಲಿಗೆ ಹೋದ್ರೆ ಏನ್ ಉಪಯೋಗ ಇದೆ? ಮತ್ತೆ ಬ್ಯಾಂಕ್ ನರ್ವೇ ಬೆಳೆ ವಿಮೆ ಕಟ್ಟಿದ್ರೆ ಲೋನು ಅಂತಾರೆ. ಇಲ್ಲಿ ಬೆಳೆ ವಿಮೆ ಕಟ್ಟಿ ನಮಗೆ ಪರಿಹಾರನೇ ಬರಲ್ಲ, ರಾತಿ ಮಾಡ್ಬೇಕು. ಸೊ ಹಾಗಾಗಿ ನಾವೇ ನಮ್ಮ ಸರೌಂಡಿಂಗ್ ರೈತರೆಲ್ಲ ಹೋರಾಟ ಮಾಡಿ ಕೋರ್ಟಿಗೆ ಹಾಕೊಂಡ್ರು ಆಗ್ಲಿಲ್ಲ. ಈ ಹಿಂಗೆಲ್ಲ ಆದಾಗ ನಾವ್ ಯಾವ ಸಂಘಟನೆ ಮಾಡಿರೇನು, ಯಾವ ಇದು ಮಾಡಿರೇನು, ಇವ್ರ ಮನಸ ಇಚ್ಛೆ ಮಾಡದೇ ಇದಾರೆ ಅಂತಂದಾಗ ಅರ್ಥ ಏನಿದೆ? ನಿರಾಶೆ ಆಗೋದು ಬೇಡ, ಆಶಾವಾದಿ ಆಗಿ ಇರೋಣ ಅಂತ ಹೇಳುತ್ತಾ ಈಗ ಮತ್ತೆ ಸಂಘ ಸಂಸ್ಥೆ ಏನಾದ್ರೂ ಇದೆಯಾ ನಿಮ್ಮ ಊರಲ್ಲಿ? ನೀವು ಏನಾದ್ರೂ ಸಂಘ ಸಂಸ್ಥೆಯಲ್ಲಿ ಭಾಗಿಯಾಗಿದ್ದೀರಾ? ಸಂಘ ಸಂಸ್ಥೆ ಇಲ್ಲ. ಈಗ ಹೇಗೆ ಮಹಿಳೆಯರ ಸ್ತ್ರೀ ಶಕ್ತಿ ಸಹಾಯ ಸಂಘ, ಸ್ವಸಹಾಯ ಸಂಘ ಅಂತಿದ್ದಾವಲ್ಲ, ಆ ತರದ್ದು ಸಂಘಗಳು ಏನಾದ್ರೂ ಇಲ್ಲ? ಯಾವ ಸಂಘನೂ ಮಾಡಿಲ್ಲ ನಾವು, ಯಾವ ಸಂಘಕ್ಕೂ ಎಂಟ್ರಿ ಆಗಿಲ್ಲ. ಯಾಕೆ ಅದು ಹೇಳ್ತೀನಲ್ಲ, ಈ ತರ ಎಲ್ಲ ಆಗಿರೋದ್ರಿಂದ ಯಾವ ಸಂಘ ಬೇಡ ಏನು ಬೇಡ. ಈಗ ನಮ್ ದುಡಿಮೆ ನಮಗಿದಷ್ಟೇ, ಈಗ ಅಲ್ಲಿ ಏನ್ ಹೋರಾಟ ಮಾಡಿದ್ರು ಸಿಗಲ್ಲ ಅಂತ ಯಾತಿ ಫೈಟ್ ಮಾಡಕ್ ಹೋಗ್ಬೋದು. ಊರಿನಲ್ಲಿ ಯಾವ ದೇವಸ್ಥಾನ ಇದೆ ನಿಮ್ದು? ನಮ್ಮಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನ. ಚಾಮುಂಡೇಶ್ವರಿ ಜಾತ್ರೆ ಆಯ್ತಾ? ಈಶ್ವರ ದೇವಸ್ಥಾನ, ಅದು ವರ್ಷಕ್ಕೊಂದ್ಸರಿ ದಸರಾ ಟೈಮ್ ಅಲ್ಲ ಮಾಡ್ತೀರಾ? ಈಶ್ವರ ದೇವಸ್ಥಾನ ಯಾವಾಗ ಅದು ಜಾತ್ರೆ? ಅದು ಈಶ್ವರ ದೇವಸ್ಥಾನದ್ದು 5 ವರ್ಷಕ್ಕೊಂದ್ಸರಿ ಇಲ್ಲಾಂದ್ರೆ 7 ವರ್ಷಕ್ಕೊಂದ್ಸರಿ ಕೆಂಡಾರ್ಚನೆ ನಡೆಯುತ್ತೆ ಅಷ್ಟೇ, ಜಾತ್ರೆ ಆಗೋದಿಲ್ಲ. ಅಲ್ಲ, ಅದೇ ಕೆಂಡಾರ್ಚನೆ ಅಂದ್ರೆ ಅದು ಜೋರ್ ಇರುತ್ತೆ, ಅದು 3 ದಿವಸ ನಡೆಯುತ್ತೆ. ಯಾವ ತಿಂಗಳಲ್ಲಿ? ಅದು ಈ ತಿಂಗಳು ಅಂತಿಲ್ಲ, ಅದು ಕೇಳಿಸ್ ನೋಡ್ತಾರೆ. ಅಂದ್ರೆ 5 ವರ್ಷ ಮುಗಿಬೇಕು ಅಥವಾ 7 ವರ್ಷ ಆ ಟೈಮ್ ಅಲ್ಲಿ ಮಾಡ್ತಾರೆ, ಜೋರಾಗ ಮಾಡ್ತಾರೆ. ನಮ್ ಸುತ್ತ 7 ಒಳ್ಳೆಯರೆಲ್ಲ ಸೇರ್ತಾರೆ. ಇಲ್ಲಿ ಚಿಕ್ಕಮಂಗ್ಳೂರು ಎಂಟ್ರೆನ್ಸ್ ಅಲ್ಲಿ ಕಣಿವೆ ವೀರಭದ್ರೇಶ್ವರ ಇದೆಯಲ್ಲ, ಟೆಂಪಲ್ ಇದೆಯಲ್ಲ, ಆ ದೇವರೇ ನಮಗೆ ಮೇನ್. ವೀರಭದ್ರ ದೇವ್ರ, ಆ ವೀರಭದ್ರ ದೇವ್ರ ಕೆಂಡನೆ ನಡೆಯೋದು, ಅದು ಚೆನ್ನಾಗಿ ನಡೆಯುತ್ತೆ. ಈಗ ಕುಟುಂಬದಲ್ಲಿ ಎಷ್ಟು ಜನ ಸದಸ್ಯರಿದ್ರಿ? ನಾವು ಇರೋದೇ 3 ಜನ. 3 ಜನ ಎಲ್ಲರೂ ಕೃಷಿಯಲ್ಲೇ ತೊಡಗಿಸಿಕೊಂಡಿದ್ರಿ? ಕೃಷಿಲೇ ಇದ್ ಮಾಡ್ತಾ ಇದೀವಿ. ನಮ್ಮ ಮಗ ಟೈಮ್ ಸಿಕ್ತ ಬರ್ತಾನೆ, ಅವನು ಬೇರೆ ಬೇರೆ ಏನಾರು ವ್ಯವಹಾರ ಮಾಡ್ತಿರ್ತಾನೆ. ಅದೇ ಅದೇ, ಯಾಕಂತಂದ್ರೆ ಕಡಿಮೆ ಜಮೀನ್ ಇದೆ ಅಂತ ಹೇಳ್ತಿದ್ದೀರಾ, ನಂಬ್ಕೊಂಡಕ್ಕಾಗಲ್ಲ ಸ್ವಲ್ಪ. ಹೌದು, ಬೇರೆ ಏನೋ ಒಂದು ವ್ಯವಸ್ಥೆ ಮಾಡ್ಕೊಂಡು ಸ್ವಲ್ಪ ಜಮೀನ್ ಇದ್ರೆ ನಡೆಯುತ್ತೆ. ನಮ್ ಬೆಳೆ ಬೆಳೆದಾಗ ಅದಕ್ಕೆ ತಕ್ಕನ ಬೆಲೆ ಸಿಕ್ಕಿದ್ರೆ ಅದರಲ್ಲೇ ನೆಮ್ಮದಿಯ ಜೀವನ ಮಾಡಬಹುದು. ಅದಾಗಲ್ಲ, ಒಂದ್ ಟೈಮ್ ಹಂಗಾಗತ್ತೆ, ಒಂದ್ ಟೈಮ್ ಹಿಂಗಾಗತ್ತೆ. ನಾವ್ ಒಂದ್ರ ಮೇಲೆ ಡಿಪೆಂಡ್ ಆಗಲ್ಲ. ಈಗ ಹಸುಗಳು ಒಂದಿರೋದ್ರಿಂದ ನಮಗೆ ಚಿಂತೆ ಇರಲ್ಲ, ಜೀವನ ಖರ್ಚಿಗಾರ ಡೈಲಿ ನಡೀತಾ ಇರ್ತದೆ. ಹೌದು ಹೌದು ಹೌದು ಹೌದು. ಹಂಗಾಗಿ ಒಂದ್ರಲ್ಲ ಒಂದಾಗ ಏನಾರ ಐಡಿಯಾ ಉಪಯೋಗಿಸ್ಕೋಬೇಕು. ಈ ಸಗಣಿ ಗೊಬ್ಬರ ಹೊರಗಿಂದ ಏನು ತಗೊಳ್ತೀರಾ ಮತ್ತೆ ಬೇರೆಯವರಿಂದ? ಅದನ್ನು ತಗಂತೀವಿ. ಅಂದ್ರೆ ಸಾಕಾಗೋದಿಲ್ಲ ಅಂತ ಹೇಳ್ತೀರಾ? ಒಂದೊಂದ್ ಟೈಮ್ ಸಾಕ, ಈಗ ನಮ್ದು ಸಾಕಾಗದೆ ಇದ್ದಾಗ ತಗೊಂಡ್ ಹೊಡಿತೀವಿ. ಈಗ ಮಾಡಿ ಈಗ ನಾವ್ ಎಷ್ಟ್ ನಿಗಾ ಮಾಡ್ತೀವಿ ಅಷ್ಟು ಒಳ್ಳೇದಲ್ಲ. ಈಗ ನೀರಿನ ಜಮೀನಿಗೆ ನೀರಿನ ವ್ಯವಸ್ಥೆ ಬಂದ್ರೆ ಕೆನಲ್ ನೀರು, ಚಾನಲ್ ನೀರು ಅದು ಏನು ಇಲ್ವಾ ನಮ್ಮಲ್ಲಿ? ಯಾವ ಚಾನಲ್ ಬರಲ್ಲ, ಬೋರ್ ಹಾಕ್ಸ್ ನೋಡಿದೀವಿ, ಬೋರಿಗೂ ನೀರು ಬಂದಿಲ್ಲ. ಎಷ್ಟು ಹೋಗ್ಬೇಕು ಈಗ ಒಂದ್ ವೇಳೆ ನೀರು ಇದು ಮಾಡ್ಬೇಕು ತಗೊಳ್ಬೇಕಂತಂದ್ರೆ? ಎಷ್ಟು ಅಂತಿಲ್ಲ, 500-600 ಅಡಿ ಹೊಡೆದ್ರು ಇಲ್ಲ. ಓ, ಮತ್ತೆ ಹೇಗೆ ಚಿಕ್ಕಮಂಗ್ಳೂರು ಮಲೆನಾಡು ಅಂತ ಕರಿತೀವಿ? ಅದು ಹೆಸರೇ ಮಲೆನಾಡು. ಮಳೆಗಾಲ ಬಂದಾಗ ಅಷ್ಟೇ, ಇನ್ನ ನೀರ್ ಸಿಕ್ಕಿದ್ರೆ ಅವ್ರ ಅದೃಷ್ಟ ಸಿಕ್ಲಿಲ್ಲ ಅಂದ್ರೆ ಇಲ್ಲ. ನಾನು 5 ಬೋರ್ ಹಾಕ್ಸಿದ್ದೇನೆ, 5 ಬೋರು ಫೇಲ್ ಆಗಿದೆ, ನೀರ್ ಸಿಕ್ಕಿಲ್ಲ. ಈಗ ನಮ್ ಪಕ್ಕದವರು 6 ಬೋರ್ ಹಾಕ್ಸಿದಾರೆ ಮೊನ್ನೆ, 6 ಫೇಲ್. ಅವ್ರು 800-900 ಅಡಿವರೆಗೂ ಹೋಗಿ. ಅಯ್ಯೋ, ಹಂಗಾರ ಏನ್ ಮಾಡೋದು? ಹೌದೌದು, ನಾವ್ ಆ ಬೋರಿಗೆ ತಲೆ ಕೆಡ್ಸಿದ್ ಸುಮ್ನಿದ್ರು ಆರಾಮಾಗ್ಬಿಡೋದು. ಸೊ ಹಾಗಾಗಿ ತಾವು ಮಳೆಯಾಶ್ರಿತ ಬೆಳೆನೆ ಬೆಳೀತಾ ಇದೀರಾ? ಮಳೆಯಾಶ್ರಿತ ಬೆಳೆ, ಬೇರೆ ಏನು ತಲೆ ಕೆಡಿಸ್ಕೊಂಡಿಲ್ಲ? ಬೇರೆ ಏನ್ ತಲೆ ಕೆಡಿಸಿದ್ ನಾವ್ ಹೇಳಿದ್ನಲ್ಲ, ಬೋರ್ ಮಾಡಿ ಬೋರಲ್ಲೂ ಫೇಲ್ ಆಗಿ ಸುಮ್ಮನೆ ಕೈ ಕಟ್ಟಿ ಕುತ್ಕೊಂಡಿದೀವಿ. ಈಗ ಬಂದ ಬೆಳೆ ಮಳೆಯಾಶ್ರಿತದಲ್ಲಿ ಏನ್ ಬರುತ್ತೋ ಅದನ್ನ ಐಡಿಯಾ ಮಾಡೋದು. ಮುಂಗಾರು ಬಂದಾಗ ಮುಂಗಾರು ತಗಂತೀವಿ. ಆ ಬೆಳೆ ಖಾಲಿ ಆಗ್ತಿದ್ದಂಗೆ ಜೋಳ, ರಾಗಿ, ಅವ್ರೆ, ಹಿಂಗಾರು ಬೆಳೆ ಮತ್ ಮಾಡ್ಕಂತೀವಿ. ಹಿಂಗಾರಲ್ಲಿ ಇದು ಬಿಳಿ ಜೋಳ ಬರುತ್ತಾ ನಿಮ್ಮಲ್ಲಿ? ಬಿಳಿ ಜೋಳನು ಮಾಡ್ತೀವಿ. ಕಡ್ಲೆ? ಕಡ್ಲೆ ಕೈ ಬಿಟ್ಟಿದೀವಿ, ಮುಂಚೆ ಕಡ್ಲೆ ಮಾಡ್ತಿದ್ದು, ಈ ಕಡ್ಲೆ ಮಾಡಲ್ಲ. ಬಿಳಿ ಜೋಳ, ರಾಗಿ, ಅವರೆ. ನಾನು ಹೇಳ್ತಾ ಇರೋದು ಕಡ್ಲೆ ಬೇಳೆ. ಗೊತ್ತು, ಮುಂಚೆ ಫೇಮಸ್ ಕಡಲೆ ಬೆಳೀತಿದ್ದು. ಯಾಕಂದ್ರೆ ಆ ಒಂದು ಭಾಗ ಇದೆಯಲ್ಲ, ಬುಡ್ಗಡ್ಲೆ ಇದೆಯಲ್ಲ, ಅದು ನಮ್ಮಲ್ಲಿ ಮುಂಚೆ ಭಯಂಕರ ಬೆಳೀತಿದ್ದು. ಈಗ ಅದು ಬೆಳೆ ಕೈ ಬಿಟ್ಟು ಬಿಟ್ಟಿದೆ. ಯಾಕೆಂದ್ರೆ ಅಲ್ಲಿ ಕಾಡು ಪ್ರಾಣಿ ಕಾಟ ಐತೆ, ಹಂಗಾಗಿ ಅದನ್ನು ಮಾಡಿದ್ರು ವರ್ಕ್ ಆಗಲ್ಲ. ಹಂಗಾಗಿ ಈ ನಮ್ಮಲ್ಲಿ ಕಾಡು ಪ್ರಾಣಿ ಕಾಟ ಭಯಂಕರ ಇದೆ. ಯಾವ ರೀತಿಯಿಂದ ಅಂದ್ರೆ ಬೆಳೆನೆ ಇಡೀ ಬೆಳೆನೆ ನಾಶ ಆಗ್ತಕ್ಕಂಥದ್ದು. ಕಾಯ್ಬೇಕು, ರಾತ್ರಿನೂ ಕಾಯ್ಬೇಕು, ಹಗಲು ಕಾಯ್ಬೇಕು. ಈಗ ಆಲೂಗಡ್ಡೆ ಮಾಡಿದ್ರಿಂದ ತೆಗಿಯೋವರೆಗೂ ಹೊಲದ ಹತ್ರನೇ ಇರ್ಬೇಕು. ಇದಕ್ಕೇನು ಅರಣ್ಯ ಇಲಾಖೆಯವರಾಗಿರ್ಲಿ ಅಥವಾ ಅರಣ್ಯ ಇಲಾಖೆಯವ್ರಿಗೆ ಕೈ ಮುಗಿಬೇಕು. ನಾನು ಒಂದು ಸ್ವಲ್ಪ ಅದ್ರಲ್ಲಿ ಪಾಸ್ ಆಗಿದ್ದೀನಿ ಆನೆಯಲ್ಲಿ. ಆನೆಗೂ ನನಗೂ ಒಂದ್ 22 ಡಿಸ್ಟೆನ್ಸ್ ಅಲ್ಲಿ. ಇದಕ್ಕೆ ನೋಡಿ ಮಾನವ ಪ್ರಾಣಿ ಸಂಘರ್ಷ ಅಂತ ಹೇಳೋದು. ಅದು ನಾನು ಅವತ್ತೇನು ಇಲ್ಲಿ ನಮ್ಮ ಮಗಳಲ್ಲಿ ಕೊಟ್ಟಿದ್ದು, ಮಗಳ ಮನೆಯಿಂದ ಬಂದೆ ರಾತ್ರಿ 11:30 ಹೋದೆ. ನೀವು ಜೋಳ ಅಂದ್ರಲ್ಲ, ಜೋಳ ರಾಶಿ ಹತ್ರನೇ ಮಲಗಿದ್ದೀನಿ. ಇದು ಆನೆ ಬರ್ತಾ ಐತೆ ಬಂದಿದ್ದು ನನಗೆ ಆ ಟೈಮ್ ಹೆಂಗ ಎಚ್ಚರಾತ 2:30 ಎಚ್ಚರಾದಾಗ ನೋಡ್ತೀನಿ ಆನೆ ಬರ್ತಾ ಇದ್ದೀನಿ. ನನಗೆ ಮೈ ಜುಮ್ಮು ಅನ್ಬಿಡ್ತು, ಮನೆ ಒದಕ್ಕೆ ಎಲ್ಲ ತೆಗ್ದಾಕಿ ನಿಂತ್ಕೊಂಡ್ತೀನಿ. ಆ ಟೈಮ್ ನನ್ನ ಹತ್ರ ಏನು ಅಂದ್ರೆ ಅವತ್ತು ವೈಟ್ ಇಲ್ಲ, ಎಲ್ಲ ನಾನು ಹಾಕಿರೋ ಡ್ರೆಸ್ ಒದಕ್ಕೆ ಎಲ್ಲ ಬ್ಲಾಕ್ ಇದಾವೆ. ಅವತ್ತೆಲ್ಲರೂ ವೈಟ್ ಇದ್ರೆ ಹೌದು ಹೌದು ನನ್ನ ಮುಗಿಸ್ಬಿಡೋದು. ಆಮೇಲೆ ಎದ್ದು ಹಂಗ ಗಾಬರಿ ಬ್ಯಾಟ್ರಿ ಕುತ್ಕೊಂಡ್ ಜಾಗದಾಗ ಬ್ಯಾಟ್ರಿ ಬಿಟ್ಟೆ. ಅದೊಂಥರ 3 ಸಲಿನ ಬ್ಯಾಟ್ರಿ ಸ್ಪೋಟ್ ಇರೋದು, ಶಾರ್ಪ್ ಇದ್ದಿದ್ದೆಸ ಅದು ಇಂತಿರ ಹೆಂಗೆ ಕರ್ಕೊಂಡು ಹೋಗ್ಬಿಡುದು. ಮತ್ತೆ ಈ ವಿಷಯ ಊರಿನವರಿಗೆ ಮತ್ತೆ ಸಂಬಂಧಪಟ್ಟನವರಿಗೆ ಹೇಳ್ತೀನಲ್ಲ ಅರ್ಥವಿಲ್ಲದ್ದು. ಆಮೇಲೆ ನನಗೆ ಹಂಗಾಗಾದ್ರು ಮತ್ ಮಲಿದ ಇನ್ನೇನು ಓದಲ್ಲ ಅಂತ ಮತ್ತೆ ಅಲ್ಲಿ ಪಕ್ಕದೊಂದಲ್ಲಿ ಹೋಗಿ ಅಲ್ಲಿ ಲೂಟಿ ಮಾಡ್ತಾ ಇದ್ದೆ. ಮನೆಗೆ ಯಾಕ ಭಯ ತುಂಬ ಬರ್ತೀನಿ, ಮತ್ತೆ ಇಲ್ಲಿ ಕೆಳಗಡೆ ಬರ್ತೀನಿ ಜೋಳದ ರಾಶಿ ಹತ್ರ ಅವರೇ ತಳ್ಳಿನ ಮೂಟೆ ಇದ್ದು 1-20 ಅವನ್ನೆಲ್ಲ ಕಿತ್ತ ಕೊರೆಯಲ್ಲಿ ಕಿತ್ತಾಕಿ ಆ ಪ್ಲಾಸ್ಟಿಕ್ ಕಿತ್ತಲ್ಲಿ ಬಿಳೆ ವೈಟ್ ಚಿಂದಿ ಮಾಡಕ್ ಬಿಟ್ಟಿದ್ದೆ. ಹಂಗಷ್ಟು ತೆನೆ ತಿಂದೈತೆ ಚಿಂದಿ ಮಾಡಾಕಿದ್ದೆ. ಆಮೇಲೆ ತಿರ್ಗಾ ಮಾರನೇ ದಿವಸ ಫಾರೆಸ್ಟ್ ಆಫೀಸರ್ ಎಲ್ಲ ಕರ್ಕೊಂಡ್ಬಂದು ಮಾಜೋರ್ ಮಾಡಿಸಿ ಎಲ್ಲ ವ್ಯವಸ್ಥೆ ಮಾಡಿದ್ರು. 1 ರೂಪಾಯಿ ವ್ಯವಸ್ಥೆ ಮಾಡ್ಲಿಲ್ಲ, 1 ರೂಪಾಯಿ ಕೊಡ್ಲಿಲ್ಲ, ಕೊಡ್ಲಿಲ್ಲ. ಏನಾಯ್ತು ಎಂತ ಕೇಳಲಿಲ್ಲ. ಇಂತ ಇದ್ರಲ್ಲಿ ಯಾರ ಹತ್ರ ಹೋಗಿ ಕೇಳ್ಕೋಬೇಕು? ಪೇಪರ್ ಎಲ್ಲ ಆಕ್ಸಿ ಆಯ್ತ. ಅವಾಗ ನನಗ ತಿರ್ಗಾ ವಾರಕ್ಕೆ ಗೋಣಿಬೀಡಲ್ಲಿ ಮೂಡಿಗೆರೆ ಹತ್ರ ಅವತ್ತು ಒಬ್ರು ತುಳದೆ ಸಾಯಿಸ್ತು. ಇವ್ರಿಗೆ ತುಳದ್ ಸಾಯಿಸಿದ್ರು ಕೊಡೋರೇನು ಸಾಯಿಸಿಲ್ವಲ್ಲ, ಹಂಗಾಗಿ ಏನ್ ಕೊಟ್ಟಿಲ್ಲ. ಈಗ ನನಗೆ ಕೊಡೋದ್ ಬೇಡ, ಬೆಳೆ ಲುಕ್ಸಾನ್ ಬೆಳೆ ಹಾಳಾಗಿದ್ರು, ಎಲ್ಲ ವಿಡಿಯೋ ಮಾಡ್ಕೊಂಡು ಹೋಗಿದಾರೆ, ಎಲ್ಲ ಮಾಡಿದ್ದಾರೆ. ಈ ಡಿಪಾರ್ಟ್ಮೆಂಟ್ ಹಿಂಗ್ ಮಾಡುತ್ತೆ, ಏನ್ ಮಾಡೋದು ಅರಣ್ಯ ಇಲಾಖೆಯವರು. ಈಗ ಇವೆಲ್ಲ ನೋಡ್ಕೊಂಡು ಯಾರ ಹತ್ರಕ್ಕೂ ಹೋಗೋದ್ ಬೇಡ, ಏನು ಬೇಡ, ನಾವು ಜಿಜ್ಜಾಗದಾಗೆ ಸೇಫ್ ಆಗಿ ಏನ್ ಮಾಡ್ಬೇಕೋ ಮಾಡ್ಕೋಬೇಕಷ್ಟೇ. ಆತರ ಯೋಚನೆ ಮಾಡ್ತಾ ಇದ್ದೀರಾ? ಯಾಕಂತಂದ್ರೆ ಯಾವುದೇ ಒಂದು ರೀತಿಯ ಪ್ರತಿಕ್ರಿಯೆ ಅವರಿಂದ ಬರದೇ ಇದೆ ಇರೋದ ಕಾರಣ. ಇನ್ಸೂರೆನ್ಸ್ ಕಂಪನಿ ಅವ್ರ ಹಂಗ್ ಮಾಡಿದ್ರು, ಇವ್ರು ನೋಡಿದ್ರು ಇವ್ರು ಹಿಂಗ್ ಮಾಡಿದ್ರು, ಇವ್ರು ಯಾರಿಗೆ ಬೆಲೆ ಯಾರಿಗೆ ಸಪೋರ್ಟ್ ಮಾಡ್ತಾರೆ? ಸೊ ಹಂಗಾಗಿ ಸ್ವಲ್ಪ ತಾವು ನಿರಾಶೆಯಲ್ಲಿದ್ದೀರಾ? ನಿರಾಶೆಯಲ್ಲಿ ನಮಗೆ ಬಂತ ಎಷ್ಟು ಕೊಡುತ್ತೋ ಅಷ್ಟರಲ್ಲಿ ನೆಮ್ಮದಿ ಆಗಿದ್ದೀರಾ, ಆರಾಮಾಗಿರೋದಷ್ಟೇ. ಎಷ್ಟು ಖರ್ಚು ಬರುತ್ತೆ ಅಂತ ಹೇಳ್ತೀರಾ ಈಗ ಮುಂಗಾರು ಬೆಳೆಯಲ್ಲಿ ತಾವು ಬೆಳೆದಿದ್ದಕ್ಕೆ? ಮುಂಗಾರು ಬೆಳೆ ಅಂತಂದ್ರೆ ಈಗ ನಾವು ಬೀಜ ತರಕ್ ಹೋಗ್ತೀವಿ, ಬೀಜ ಮೇಲೆ ಡಿಪೆಂಡ್ ಆಗುತ್ತೆ. 2,000-2.5 ಸಾವಿರ ಕ್ವಿಂಟಲ್ ಇರುತ್ತೆ, ಒಂದ್ ಎಕರೆಗೆ 4 ಕ್ವಿಂಟಲ್ ಬೇಕು. 4 ಕ್ವಿಂಟಲ್ ಅಂತಂದ್ರೆ 10,000 ರೂಪಾಯಿ ಬೀಜದ್ದೇ ಬರುತ್ತೆ, ಇನ್ನ ಲೇಬರ್ಸ್ ಇಂದು ಪ್ರತಿಯೊಂದು ಎಲ್ಲ ಟೋಟಲ್ ಲೆಕ್ಕ ಹಾಕಿದ್ರೆ 25,000 ರೂಪಾಯಿ ಬೆಳೆ ಖರ್ಚೆ ಬರುತ್ತೆ ಒಟ್ಟಾರೆ. ಒಟ್ಟಾರೆ ಆಮೇಲೆ ಅದ್ರ ಬಂದ ಬೆಳೆಯಲ್ಲಿ ನಾವು ನೋಡ್ಕೋಬೇಕು ಬಂದಿದ್ದು ಲಾಭ ನಷ್ಟ ಅದ್ರಲ್ಲಿ ನಿಮ್ಗೆ. ಅಂದ್ರೆ ಅದು ಮಾರಾಟ ಆದ್ಮೇಲೆ ಅಲ್ಲಿವರೆಗೂ ಏನು ನಾವು ಇದು ಮಾಡುದು. ತುರ್ತಾಗಿ ಈಗ ಹಣಕಾಸಿನ ವ್ಯವಸ್ಥೆ ಬೇಕಂತಂದ್ರೆ ಕೃಷಿ ಉಪಯೋಗಕ್ಕೆ ಎಲ್ಲಿ ಹೋಗ್ತೀರಾ ತಾವು? ನಾವು ಕ್ರಾಪ್ ಲೋನ್ ಮಾಡಿಸ್ತೀವಿ. ಕ್ರಾಪ್ ಲೋನ್ ಮಾಡಿಸ್ತೀರಾ ಬ್ಯಾಂಕಿಂದಾನೆ? ಬ್ಯಾಂಕಿಂದ ಇಲ್ಲ ಸಂಬಂಧಿಕರ ಅಥವಾ ಅಕ್ಕಪಕ್ಕದ ಇರ್ತಕ್ಕಂಥ ರೈತರು? ಕ್ರಾಪ್ ಲೋನ್ ಸಾಲದೆ ಬರುತ್ತೆ ಅಂದ್ರೆ ಅಕ್ಕಪಕ್ಕದಲ್ಲಿ ಮಾಡ್ಕಂತೀವಿ. ಇಲ್ಲ ಸಂಬಂಧಿಕರ ಹತ್ರ? ಸಂಬಂಧಿಕರ ಹತ್ರ. ಇದ್ರ ಜೊತೆಗೆ ಈಗ ತಾವು ಇದು ಮಾಡ್ತಕ್ಕಂಥ ಒಂದು ಕೃಷಿಯಲ್ಲಿ ಫೆನ್ಸಿಂಗ್, ಈ ಕಾಡು ಪ್ರಾಣಿಗಳ ಒಂದು ಹಾವಳಿ ತಡೆಯೋದಕ್ಕೋಸ್ಕರ ಫೆನ್ಸಿಂಗ್ ಇಂದ ಏನಾದ್ರೂ ವ್ಯವಸ್ಥೆ ಮಾಡಬಹುದಾಗಿತ್ತ ಅಥವಾ ಕೊಡ್ತ ಸರ್ಕಾರದಿಂದ ಏನಾದ್ರೂ ಇದ್ರ ಬಗ್ಗೆ? ಸರ್ಕಾರದಿಂದ ಏನೋ ಕೊಡಲ್ಲ, ನಾವು ಓನಾಗೆ ಮಾಡ್ಕೋಬೇಕು ಫೆನ್ಸಿಂಗ್ದು. ಫೆನ್ಸಿಂಗ್ ನಾವು ಮಾಡಿದೀವಿ, ಮಾಡಿದ್ರು ಅದ್ರೊಳಗೆ ನುಗ್ತವೆ. ಅದರಲ್ಲೂ ಇದೊಂದು ಮೂಕಾಂಬಿಕ ತಂತಿಯಿಂದ ಒಳ್ಳೆ ಸಾಕಷ್ಟು ಶಾರ್ಪ್. ಹೌದು ಅದನ್ನೇ ಮಾಡಿದೀನಿ, ಅದ್ರೊಳಗೂ ನುಗ್ಗಿ ಬರ್ತವೆ, ಅದರಲ್ಲಿ ನುಗ್ಗಿ ಬರ್ತವೆ. ಅದನ್ನ ಬೇಲಿ ಮಾಡ್ಬೇಕಾದ್ರೆ ಕಷ್ಟ ಐತೆ, ಮಾಡಿದೀನಿ, ಮಾಡಿದ್ರು ಅದ್ರೊಳಗೂ ಬರ್ತವೆ. ಈಗ ನಿಮ್ಮೂರು ಬೀಕನಹಳ್ಳಿ ಪಟ್ಟಣಕ್ಕೆ ಹತ್ರ ಇದೆ, ಇದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಯಾವ ರೀತಿಯಿಂದ ನಾನು ಕೆಲವೊಂದು ಪತ್ರಿಕೆಗಳಲ್ಲಿ ಓದಿದ್ದೆ, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ತುಂಬಾ ಚೆನ್ನಾಗಿ ಈ ಕಾರ್ಯಕ್ರಮ ತುಂಬಾ ಅನುಷ್ಠಾನ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಊರಲ್ಲಿ ಯಾವ ರೀತಿಯಿಂದ? ನಾವು ಅದ್ಯಾವುದು ಅಂದ್ರೆ ಈಗ ಅವರಿಗೆ ಯಾರು ಕೆಲಸ ಮಾಡಿಸ್ಬಿಟ್ಟು ಅವರಿಗೆ ಕೂಲಿ ಕೊಡ್ತಕ್ಕಂಥದ್ದು ಅಂದ್ರೆ ಕಾಲುವೆ ತೆಗೆಸೋದು, ಈ ಗಿಡಗಳು ಹಾಕ್ಸೋದು, ಬೇರೆ ಬೇರೆ ಕೃಷಿಗೆ ಸಂಬಂಧಪಟ್ಟಿದ್ದ ಒಂದು ಕೆಲಸಗಳನ್ನ ಮಾಡಿಸ್ತಾರೆ, ಮಾಡಿಸಿ ಪಂಚಾಯತಿಯಿಂದ ಕೊಡ್ತಕ್ಕಂತ ಒಂದು ವ್ಯವಸ್ಥೆ ಇದು. ಈಗ ನಾನು ನೋಡೋ ಮಟ್ಟಿಗೆ ಅಲ್ಲಿ ಯಾವ್ದು ನಡೆದ್ರೆ ನೋಡಿಲ್ಲ. ನಿಮ್ಮ ಊರಲ್ಲಿ ಅಂದ್ರೆ ನಿಮ್ಗೆ ಗೊತ್ತಿಲ್ಲ ಇದ್ರ ಮೋಸ್ಟ್ಲಿ, ಇದ್ರ ಬಗ್ಗೆ ನಿಮ್ಗೆ ಅರಿವಿಲ್ಲ ಅನಿಸ್ತದೆ. ಇರ್ಲಿ, ಒಟ್ಟಾರೆ ಏನ್ ಅನ್ಸುತ್ತೆ, ಕಡಿಮೆ ಜಮೀನಲ್ಲಿ ಒಬ್ಬ ರೈತ ಒಂದು ಕುಟುಂಬ ನೆಮ್ಮದಿಯಾಗಿ ಒಂದು ಎಕರೆ ಅಥವಾ ಎರಡು ಎಕರೆಯಲ್ಲಿ ನೆಮ್ಮದಿಯಾಗಿ ಇರಬಹುದಂತ ಅನಿಸುತ್ತಾ ತಮ್ಗೆ? ಹೇಳ್ತೀನಲ್ಲ, ನಮಗೆ ಒಳ್ಳೆ ಬೆಳೆ ಬಂದು ಒಳ್ಳೆ ರೇಟ್ ಸಿಕ್ಕಿದ್ರೆ ನಮ್ಮ ಆರಾಮ ಜನ ಆಗತ್ತೆ. ಒಳ್ಳೆ ಬೆಳೆ ಬರಬೇಕು, ಒಳ್ಳೆ ರೇಟ್ ಸಿಗ್ಬೇಕು. ಒಳ್ಳೆ ರೇಟ್ ಸಿಕ್ಕಿದ್ರೆ ಯಾವ ಸರ್ಕಾರಕ್ಕೂ ಏನು ಏನು ಬೇಕಾಗಿಲ್ಲ. ಬೇಕಾಗಿಲ್ಲ, ಯಾವ್ದು ಪ್ರಾಬ್ಲಮ್ ಇಲ್ಲ ಅಂದ್ರೆ, ಒಳ್ಳೆ ಬೆಳೆ ಬಂದು ಒಳ್ಳೆ ಬೆಲೆ ಸಿಕ್ತು ಅಂತಂದ್ರೆ ನೆಮ್ಮದಿಯಾಗಿ ಜೀವನ ನೆಮ್ಮದಿಯಾಗಿ ಜೀವನ ಮಾಡಬಹುದು. ಇದುವರೆಗೆ ಬಿ ಎಂ ಶಿವಪ್ಪ ಅವರಿಂದ ತಮ್ಮ ಕೃಷಿ ಅನುಭವಗಳನ್ನ ಕೇಳಿದಿರಲ್ಲ ರೈತ ಬಾಂಧವರೇ, ಇದು ಆಗಿತ್ತು ಇಂದಿನ ಸಂದರ್ಶನ. ಈ ಒಂದು ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಮಾಹಿತಿ ನೀಡಿದಕ್ಕೆ ತಮಗೆ ಇನ್ನೊಮ್ಮೆ ಧನ್ಯವಾದ ಹಾಗೂ ನಮಸ್ಕಾರ ಶಿವಪ್ಪ ಅವರೇ. ನಮಸ್ಕಾರ. ರೈತ ಬಾಂಧವರೇ ಹಾಗೂ ಕೇಳುಗರೇ, ಪ್ರತಿದಿನ ಸಂಜೆ 6:50ಕ್ಕೆ ಮೂಡಿ ಬರುವ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನ ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481572600. ಇನ್ನೊಮ್ಮೆ ಕೇಳಿ, 9481572600. ಇದುವರೆಗೂ ಕೃಷಿ ಅನುಭವಗಳ ಕುರಿತು ಚಿಕ್ಕಮಗಳೂರು ಜಿಲ್ಲೆ ಚಿಕ್ಕಮಗಳೂರು ತಾಲೂಕಿನ ಬೀಕನಹಳ್ಳಿ ಗ್ರಾಮದ ರೈತರಾದ ಶ್ರೀ ಬಿಎಂ ಶಿವಪ್ಪ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ಎಸ್ಎಂ ಸುಧಾಕರ್. ಇನ್ನು ಮುಂದೆ ಕೇಳಿ, ಚನ್ನಗಿರಿ ತಾಲೂಕ್ ಹೊದಿಗೆರೆಯ ಶ್ರೀಮತಿ ಸುಜಾತ ಮತ್ತು ತಂಡದವರಿಂದ ಅಣ್ಣ ತಂಗಿ ಪದ. ಮಾದೇವೆಂತೆ ನಾಂ ಬರತೇನಣ್ಣ

ಇದುವರೆಗೂ ಚನ್ನಗಿರಿ ತಾಲೂಕು ಹೊದಿಗೆರೆಯ ಶ್ರೀಮತಿ ಸುಜಾತ ಮತ್ತು ತಂಡದವರಿಂದ ಅಣ್ಣ ತಂಗಿ ಪದ ಕೇಳಿದಿರಿ. ಇದಾಗಿತ್ತು ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಅರ್ಪಿಸುವ ಕಿಸಾನ್ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಮುಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ.